ಹಲವೆಡೆ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಪಾಂಡವಪುರದಲ್ಲಿ ಅತಿ ಹೆಚ್ಚು 11 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ, ದಕ್ಷಿಣ ಒಳನಾಡಿನ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯುವ ಸಂಭವವಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಲಸಿಕೆ ನೀಡಿಕೆ ಶತಕೋಟಿ ಸಾಧನೆ. ಹಂಪಿ ಸೇರಿದಂತೆ ದೇಶಾದ್ಯಂತ 100 ಸ್ಮಾರಕಗಳಲ್ಲಿ ವರ್ಣರಂಜಿತ ದೀಪಾಲಂಕಾರ. ಕಾಲೇಜು ವಿದ್ಯಾರ್ಥಿನಿಯರ ಸ್ವಯಂ ರಕ್ಷಣೆಗೆ ಕೆಎಸ್ಆರ್ಪಿಯಿಂದ ತರಬೇತಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ರಜತ ಮಹೋತ್ಸವ ಆಚರಿಸಿಕೊಂಡ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಬಗ್ಗೆ ಡೀನ್ ಡಾ ಸಿಜೆ ಕುಶಾಲಪ್ಪ ಅವರೊಡನೆ ಸಂದರ್ಶನ. ಶ್ರೋತೃಗಳೇ, ಕೊಡಗು ಜಿಲ್ಲೆಯಲ್ಲಿ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಶುರುವಾಯಿತು. ರಜತ ಮಹೋತ್ಸವವನ್ನ ಆಚರಿಸಿದೆ. ಈ ಹಿನ್ನೆಲೆಯಲ್ಲಿ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯ ಸ್ಥಾಪನೆ ಆದಾಗಲಿಂದ ಹೇಗೆ ಬೆಳವಣಿಗೆ ಆಗಿದೆ, ಇಲ್ಲಿರುವ ಸೌಲಭ್ಯಗಳೇನು, ಇಲ್ಲಿ ಮಾಡುತ್ತಿರುವ ಕಾರ್ಯಕ್ರಮಗಳೇನು ಅನ್ಕೊಂಡು ಇವತ್ತು ಕಾಲೇಜಿನ ಡೀನ್ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು ಮಾತನಾಡುತ್ತಿದ್ದಾರೆ. ಡಾಕ್ಟರೇ ನಮಸ್ಕಾರ. ನಮಸ್ಕಾರ. ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ವಿಷಯವನ್ನು ಪ್ರಾರಂಭ ಮಾಡಲಿಕ್ಕೆ ಮೊದಲು, ನಮ್ಮ ಸಂಸ್ಥೆ ಏನು ಬೆಳ್ಳಿ ಹಬ್ಬ ಆಚರಿಸ್ತಾ ಇದೆ, ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ಮಡಿಕೇರಿ ಆಕಾಶವಾಣಿ ನೀಡಿರತಕ್ಕಂತಹ ಸಹಯೋಗ, ಈ 25 ವರ್ಷಗಳಿಂದ ನಾವು ಸತತವಾಗಿ ಮಡಿಕೇರಿ ಆಕಾಶವಾಣಿಯ ಜೊತೆಗೆ ನಾವು ಬೆಳೆದಿದ್ದೇವೆ ಅಂತ ಮಾತನ್ನು ನಾನಿಲ್ಲಿ ಹೇಳಿನೆ. ಆಕಾಶವಾಣಿಯ ಎಲ್ಲಾ ತಂಡದ ಸದಸ್ಯರಿಗೂ ಕೂಡ ನಾನು ನಮ್ಮ ಅರಣ್ಯ ಮಹಾವಿದ್ಯಾಲಯದ ವತಿಯಿಂದ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೃಷಿ ಬೋಧನೆಯನ್ನ ಗ್ರಾಮೀಣ ಪ್ರದೇಶಕ್ಕೆ ತಗೊಂಡೋಗ್ಬೇಕು ಅಂತ ಹೇಳ್ತಕ್ಕಂತಹ ಕರ್ನಾಟಕ ಸರ್ಕಾರದ ಚಿಂತನೆಯಿಂದಾಗಿ 1995 ಬಂಗಾರಪ್ಪನವರು ಆಗ ಮುಖ್ಯಮಂತ್ರಿಗಳಾಗಿದ್ರು. ರೂರಲೈಸೇಷನ್ ಆಫ್ ಅಗ್ರಿಕಲ್ಚರಲ್ ಎಜುಕೇಶನ್ ಅಂತ ಹೇಳ್ತಕ್ಕಂತಹ ಸ್ಕೀಮ್ ಅಂಡರ್ನಲ್ಲಿ ಬೆಂಗಳೂರಿನಲ್ಲಿದ್ದಂತಹ ಸಾಕಷ್ಟು ಪ್ರೋಗ್ರಾಮ್ಸ್ ನ ಬೇರೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಯಿತು. ಹಾಗಾಗಿ ಹಾಸನಕ್ಕೆ ಕೃಷಿ ಹೋಯ್ತು, ಚಿಂತಾಮಣಿಗೆ ರೇಷ್ಮೆ ಹೋಯ್ತು, ಹಾಗೆ ಕೊಡಗಿಗೆ ಅರಣ್ಯ ಶಾಸ್ತ್ರ ಬರತಕ್ಕಂತಹ ವ್ಯವಸ್ಥೆ ಆಯಿತು. ಯಾತಕ್ಕಾಗಿ ಕೊಡಗನ್ನ ಅವರು ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಾ ರೀತಿಯ ಅರಣ್ಯದ ವೈವಿಧ್ಯತೆ ಇದೆ. ಹೌದು. ಮತ್ತು ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ರೈತರ ಕೃಷಿ ಅರಣ್ಯ ಪದ್ಧತಿಗಳಿದೆ. ಇವೆಲ್ಲವನ್ನು ನೋಡಿ ನಮ್ಮ ಪಶ್ಚಿಮಘಟ್ಟದ ಒಂದು ವೈವಿಧ್ಯಮಯ ಪ್ರದೇಶ, ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೆಲ್ಲ ಹೇಳಿ ಪ್ರಾರಂಭ ಮಾಡಿತ್ತು. ಅದಲ್ಲದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಪೊನ್ನಂಪೇಟೆಯಲ್ಲೇ 52 ಎಕರೆಯ ಸ್ಥಳ ಇತ್ತು. ಕೆಲವು ಮೂಲಭೂತವಾದಂತಹ ವ್ಯವಸ್ಥೆಗಳು ಕೂಡ ಅಲ್ಲಿದ್ವು. ಹಾಗಾಗಿ ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಆಗಿನ ಸರ್ಕಾರ ಈ ತೀರ್ಮಾನವನ್ನ ತಗೊಂಡು 9 ಅಕ್ಟೋಬರ್ 1995 ನನಗೆ ಆ ದಿವಸ ಇನ್ನೂ ಚೆನ್ನಾಗಿ ನೆನಪಿದೆ. ಯಾಕೆಂದ್ರೆ ವಿದ್ಯಾರ್ಥಿಗಳೊಂದಿಗೆ ನಾನು ಕೂಡ ಒಂದೇ ಬಸ್ನಲ್ಲಿ ಬೆಂಗಳೂರಿನಿಂದ ಪ್ರಯಾಣ ಮಾಡಿ ನಾವು ರಾತ್ರಿ ಬಂದು ತಲುಪಿ ಪೊನ್ನಂಪೇಟೆಯಲ್ಲಿ ನಮ್ಮ ಕಾರ್ಯವನ್ನ ಪ್ರಾರಂಭ ಮಾಡಿದ್ದ ದಿನಗಳು. ಹಾಗಾಗಿ ಈ ವರ್ಷ ಕೂಡ ನಾವು ನಮ್ಮ ಸಿಲ್ವರ್ ಜುಬ್ಲಿಯನ್ನ ಅದೇ ತಾರೀಕಿನಂದು ಮಾಡಿದಂತಹ ಒಂದು ಸಂದರ್ಭ. 25 ವರ್ಷಗಳ ಅವಧಿಯಲ್ಲಿ ಮಹತ್ವದ ಕೆಲಸಗಳು ಆಗಿದವಂತ ಅನ್ಕೊಂಡು ನಾವು ಗಮನಿಸಿದ್ವಿ ಮತ್ತು ಜನರಿಗೂ ಗೊತ್ತಿದೆ, ಆಗಿರ್ಲೇಬೇಕು. ಯಾಕಂದ್ರೆ 25 ವರ್ಷಗಳ ಒಂದು ಅವಧಿ ಬಹಳ ದೊಡ್ಡದು. ತಿಂಗಳು ತಿಂಗಳಿಗೂ ವರ್ಷ ವರ್ಷಕ್ಕೂ ಎಷ್ಟೋ ಸಂಸ್ಥೆಗಳು ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡುತ್ತವೆ. ಪ್ರಾರಂಭದಲ್ಲಿ ಹೇಗಿತ್ತು ಸಂಸ್ಥೆಯ ಸ್ಥಾಪನೆಯ ಒಂದು ಸಂದರ್ಭದಲ್ಲಿ ಸೌಲಭ್ಯಗಳಾಗ್ಲಿ ಮತ್ತೆ ಇತಿಮಿತಿಗಳಾಗ್ಲಿ, ಈಗ ಯಾವ ಮಟ್ಟಕ್ಕೆ ಹೋಗಿದೆ, ಇದರ ಹಿಂದೆ ಶ್ರಮ ಪಟ್ಟ ಒಂದು ಕೆಲಸವನ್ನ ಉಲ್ಲೇಖ ಮಾಡಬಹುದಾ? ಪ್ರಾರಂಭ ಆಗ್ತಕ್ಕಂತಹ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕೆ, ಬೆಂಗಳೂರಿಂದ ಬರತಕ್ಕಂತಹ ಅಧ್ಯಾಪಕರಿಗೆ, ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಹೆದರಿಕೆ ಇತ್ತು. ಹೇಗೆ ಅಲ್ಲಿ ಹೋದ್ಮೇಲೆ ಹೇಗೆ ನಾವು ಅಲ್ಲಿರ್ತೀವಿ, ಏನ್ ವ್ಯವಸ್ಥೆಗಳಿದೆ? ಯಾಕೆಂದ್ರೆ ಜಿಕೆ ವಿಕೆಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳು ಬಹಳ ಚೆನ್ನಾಗಿತ್ತು. ಹಾಗಾಗಿ ಎಲ್ಲರೂ ಆ ಒಂದು ಹೆದರಿಕೆಯಲ್ಲೇ ಬಂದ್ವಿ. ಆದ್ರೆ ಬಹಳ ಸಂತೋಷ ಅಂತ ಹೇಳಿದ್ರೆ, ಮೊಟ್ಟ ಮೊದಲು ಬಂದಂತಹ ವಿದ್ಯಾರ್ಥಿಗಳಿರಲಿ ಅಧ್ಯಾಪಕರು ಇರಲಿ, ಇಲ್ಲಿ ಬಂದ ಮೇಲೆ ಏನ್ ಇವತ್ತು ನೋಡಿದೀವಿ ಸಂಸ್ಥೆ, ಅದಕ್ಕೆ ತುಂಬಾ ಅವರು ಸಹಕಾರವನ್ನ ಸಹಯೋಗವನ್ನು ನೀಡಿದ್ದಾರೆ. ಆಗ ಹೆಚ್ಚು ಮೂಲಭೂತವಾದಂತ ವ್ಯವಸ್ಥೆಗಳೇನು ಇರಲಿಲ್ಲ ನಮಗೆ. ಅಲ್ಲಿ ಮಕ್ಕಳಿಗೆ ಹಾಸ್ಟೆಲ್ ಇತ್ತೆ ವಿನಃ ಪ್ರಾಧ್ಯಾಪಕರಿಗೆ ಯಾವುದೇ ರೀತಿಯ ಉಳ್ಕೊಳ್ಳಿಕ್ಕೆ ಇರತಕ್ಕಂತ ವ್ಯವಸ್ಥೆ ಆಗ್ಲಿ, ಸಾಕಷ್ಟು ಕ್ಲಾಸ್ ರೂಮ್ನ ವ್ಯವಸ್ಥೆ ಆಗ್ಲಿ, ಲೈಬ್ರರಿ ವ್ಯವಸ್ಥೆ ಆಗ್ಲಿ, ಇವು ಯಾವ ಕೂಡ ಇರಲಿಲ್ಲ. ಆದ್ರೆ ಆ ಎಲ್ಲ ತೊಂದರೆಗಳ ನಡುವೆಯೂ ಕೂಡ ಪ್ರಾಧ್ಯಾಪಕರ ಒಂದು ಪರಿಶ್ರಮ ಮತ್ತು ಕಾಳಜಿ ಯಾಕೆಂದ್ರೆ ಕೊಡಗಿನ ಈ ಮಳೆಯಲ್ಲಿ, ಈ ಒಂದು ವಾತಾವರಣದಲ್ಲಿ, ಆದ್ರೆ ನಾವೆಲ್ಲ ಒಂದು ನಿರ್ಧಾರವನ್ನ ಮಾಡಿದ್ವಿ, ಈ ಪ್ರೋಗ್ರಾಮ್ ದೇಶದ ಅತಿ ಉನ್ನತ ಒಂದು ಪ್ರೋಗ್ರಾಂ ಆಗಬೇಕು ಅನ್ನುವಂತಹ ನಿರ್ಧಾರದಲ್ಲಿ ಮೊದಲು ಬಂದಂತಹ ಸಾಕಷ್ಟು ಹಿರಿಯ ಪ್ರಾಧ್ಯಾಪಕರು ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡಿದ್ರು. ತದನಂತರ ಈ ಕಾಲೇಜ್ಗಾಗಿ ಹೊಸ ಅಧ್ಯಾಪಕರುಗಳನ್ನ ಅಪಾಯಿಂಟ್ ಮಾಡಲಾಯಿತು. ಅವರೆಲ್ಲರೂ ಕೂಡ ಫಾರೆಸ್ಟ್ರಿಯಲ್ಲಿ ಟ್ರೈನ್ ಆದಂತವರು, MSc ಫಾರೆಸ್ಟ್ರಿ ಮಾಡಿಕೊಂಡಿದ್ದವರು. ಹಾಗಾಗಿ ತದನಂತರ ಬಂದಂತಹ ಎರಡನೇ ತಂಡ ಏನಿದೆ ಅವರು ಕೂಡ ಈ ಸಂಸ್ಥೆಗೆ ಬಹಳಷ್ಟು ಕೆಲಸವನ್ನ ಮಾಡಿದ್ದಾರೆ. ಅದಾದ ಮೇಲೆ ಈಗ ಮೂರು ತಲೆ, ಈಗೇನು ನಾವು ಹೇಳ್ತೇವೆ, ಪ್ರಾರಂಭದಲ್ಲಿ ಒಂದು ತಂಡ ಇತ್ತು, ತದನಂತರ ನಮ್ಮ ಪ್ರಾಧ್ಯಾಪಕರು ಒಂದಿಷ್ಟು ಜನ ಹೊರಗಡೆಯಿಂದ ಸೆಲೆಕ್ಷನ್ ಆಗಿ ಬಂದ್ರು, ಅದಾದ್ಮೇಲೆ ಮೂರನೇ ರೌಂಡ್ ಅಲ್ಲಿ ಇನ್ನೊಂದಷ್ಟು ಜನ. ಹಾಗಾಗಿ ಪ್ರಸ್ತುತವಾಗಿ ಬಹಳ ಸಂತೋಷ ಅಂತ ಹೇಳಿದ್ರೆ, ಈ 25 ವರ್ಷದ ಪರಿಶ್ರಮದಿಂದಾಗಿ ನಾವಿವತ್ತು ದೇಶದಲ್ಲಿ 5 ಅತಿ ಉತ್ತಮವಾದಂತಹ ಅರಣ್ಯ ಮಹಾವಿದ್ಯಾಲಯಗಳಲ್ಲಿ ಒಂದು ಅಂತ ಹೇಳುವಂತ ಗುರುತಿಸಿಕೊಂಡಿದ್ದೇವೆ. ಸುಲಭವಾಗಿ ಬಂದಂತಹ ಸಾಧನೆ ಏನು ಅಲ್ಲ ಇದು, ನಿರಂತರ 25 ವರ್ಷಗಳ ಬೋಧಕ ಬೋಧಕೇತರ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮದಿಂದ ಬಂದಿದ್ದು ಅಂತ ಹೇಳ್ತಕ್ಕಂಥದ್ದು ಸಂತೋಷದಿಂದ ಹೇಳ್ತಕ್ಕಂತಹ ಮಾತು. ನಮ್ಮ ದೇಶದಲ್ಲಿ ಎಷ್ಟು ಅರಣ್ಯ ಮಹಾವಿದ್ಯಾಲಯಗಳಿದ್ದಾವೆ ಡಾಕ್ಟರ್? ದೇಶದಲ್ಲಿ 24 ಅರಣ್ಯ ಮಹಾವಿದ್ಯಾಲಯಗಳಿದೆ. ಕರ್ನಾಟಕದಲ್ಲಿ ಮಾತ್ರ 2 ಇರತಕ್ಕಂಥದ್ದು ಅಲ್ವಾ, ನಮ್ಮದು ಮತ್ತೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಅದರ ಪ್ರಾಧೀನದಲ್ಲಿ ಬರತಕ್ಕಂತಹ ಸಿರ್ಸಿಯಲ್ಲಿರತಕ್ಕಂತಹ ಮಹಾವಿದ್ಯಾಲಯ. ನಮ್ಮ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಶಿವಮೊಗ್ಗದಲ್ಲಿರತಕ್ಕಂತಹ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇತ್ತೀಚೆಗಷ್ಟೇ ಮರುನಾಮಕರಣ ಆಗಿದೆ, ಆ ಒಂದು ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರುತ್ತೆ. ಹಾಗಾಗಿ 24 ಅರಣ್ಯ ಮಹಾವಿದ್ಯಾಲಯಗಳು ನಮ್ಮ ICAR ಅಂಡರ್ನಲ್ಲಿ ಬರತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ 4 ವರ್ಷದ 8 ಸೆಮಿಸ್ಟರ್ನ BSc ಹಾನರ್ಸ್ ಅಂತ ಹೇಳುವಂತಹ ಡಿಗ್ರಿಯನ್ನು ಕೊಡ್ತಾ ಇದ್ದೇವೆ. ಯಾಕಂದ್ರೆ ಕೆಲವು ಕಡೆಯಲ್ಲಿ 3 ವರ್ಷದಲ್ಲೂ ಕೂಡ ಫಾರೆಸ್ಟ್ರಿಯನ್ನು ಕೊಡತಕ್ಕಂತಹ ಸಂಸ್ಥೆಗಳಿದೆ. ನಮ್ಮಲ್ಲಿ 4 ವರ್ಷದ BSc ಹಾನರ್ಸ್ ಅರಣ್ಯಶಾಸ್ತ್ರ ಅಂತ ಹೇಳತಕ್ಕಂತಹ ಪದವಿಯನ್ನ ಕೊಡತಕ್ಕಂತಹ ವ್ಯವಸ್ಥೆ ಇದೆ. ಮೊದಲು ಎಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಇತ್ತು, ನಂತರ ಏರ್ತ ಬಂತ, ಆಮೇಲೆ ಇಲ್ಲಿಯವರೆಗೆ ಎಷ್ಟು ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದರೆ ಇದನ್ನ ಹೇಳ್ಬೋದಾ? ಪ್ರಾರಂಭಿಕ ವರ್ಷಗಳಲ್ಲಿ ಬಹಳ ಕಡಿಮೆ ಇತ್ತು ಸಂಖ್ಯೆ, 20-25 ಅದು ಕೂಡ ಬರ್ತಾ ಇರಲಿಲ್ಲ ಮಕ್ಕಳು. ಹಾಗಾಗಿ ಮೊದಲನೇ ಹಂತದಲ್ಲಿ ಅಪ್ಲೈ ಮಾಡಿದವ್ರಿಗೆಲ್ರಿಗೂ ಕೂಡ ಅಡ್ಮಿಷನ್ ಸಿಗುವಂತಹ ಒಂದು ವ್ಯವಸ್ಥೆ ಇತ್ತು. ತದನಂತರ ಬದಲಾದಂತಹ ವ್ಯವಸ್ಥೆಗಳ ವತಿಯಿಂದಾಗಿ ಇಂದು ಅರಣ್ಯ ಅಂತ ಮಾತ್ರ ಹೇಳೋದಲ್ಲ, ಕೃಷಿ ವಿಶ್ವವಿದ್ಯಾಲಯದ ಯಾವುದೇ ಕೋರ್ಸ್ಗೂ ಕೂಡ ಹೆಚ್ಚಿನ ಬೇಡಿಕೆ ಇದೆ. ಈಗ KCET ಮುಖಾಂತರ ಅಡ್ಮಿಷನ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಚೆನ್ನಾಗಿ ರ್ಯಾಂಕಿಂಗ್ ಇರೋರಿಗೆ ಮಾತ್ರ ಸಿಗ್ತಾ ಇರ್ತಕ್ಕಂಥ. ಹಾಗಾಗಿ 20-25 ಪ್ರಾರಂಭವಾಗಿದ್ದು ಇವತ್ತು 80 ಮಕ್ಕಳಿದ್ದಾರೆ. ಪ್ರತಿ ವರ್ಷ 80 ಮಕ್ಕಳು ಸೇರ್ಕೋತಾ ಇದೆ. ಮೊದಲು ವಿದ್ಯಾರ್ಥಿನಿಯರು ಬಹಳ ಕಡಿಮೆ ಇದ್ರೇನು ಅಲ್ವಾ? ವಿದ್ಯಾರ್ಥಿನಿಯರು ಅಷ್ಟೇ, ವಿದ್ಯಾರ್ಥಿಗಳು ಅಷ್ಟೇ, ಯಾತಕ್ಕಾಗಿ ಈ ಒಂದು ಬದಲಾವಣೆ ಆಯ್ತು ಅಂತ ಹೇಳಿದ್ರೆ, ಸರ್ಕಾರದಿಂದ ಈ ಅರಣ್ಯ ಶಾಸ್ತ್ರವನ್ನು ಓದಿದಂತಹ ವಿದ್ಯಾರ್ಥಿಗಳಿಗೆ ಅರಣ್ಯ ಇಲಾಖೆಯ ಪ್ರವೇಶಾರ್ಥಿಯಲ್ಲಿ ಮೊದಲು ಯಾವುದೇ ರೀತಿಯ ರಿಸರ್ವೇಷನ್ಸ್ ಇರಲಿಲ್ಲ. ತದನಂತರ ರೇಂಜರ್ ಪೋಸ್ಟ್ಗೆ 25% ಅಂತ ಆಯ್ತು. ಅದಾದ ಮೇಲೆ ಬಹಳ ವರ್ಷಗಳ ನಂತರ ನಿರಂತರವಾದ ನಮ್ಮ ಪರಿಶ್ರಮ ಮತ್ತು ವಿದ್ಯಾರ್ಥಿಗಳು ಕೂಡ ಮುಷ್ಕರವನ್ನೆಲ್ಲ ಹೂಡಿದ್ರಿಂದ 50%, ಈಗ ಪ್ರಸ್ತುತವಾಗಿ ರೇಂಜರ್ ಪೋಸ್ಟ್ಗೆ 75% ರಿಸರ್ವೇಷನ್ ಇದೆ ಬಿಎಸ್ಸಿ ಫಾರೆಸ್ಟ್ರಿ ಓದಂತ ವಿದ್ಯಾರ್ಥಿಗಳು. ಹಾಗೇನೆ ಎಸಿಎಫ್ ಪೋಸ್ಟ್ಗೆ 50% ರಿಸರ್ವೇಷನ್ ಇದೆ. ಮತ್ತೆ ಇತ್ತೀಚೆಗಷ್ಟೇ ಏನು ಫಾರೆಸ್ಟರ್ಸ್ ಪೋಸ್ಟ್ ಇತ್ತು ಅದನ್ನ ಅಪ್ಗ್ರೇಡ್ ಮಾಡಿದ್ದಾರೆ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ಸ್ ಅಂತ ಹೇಳುವಂತದ್ದು, ಅಲ್ಲಿಗೂ ಕೂಡ 50% ರಿಸರ್ವೇಷನ್ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮೊದಲನೆಯ ಒಂದು ಸರ್ಕಾರ ರಾಷ್ಟ್ರದಲ್ಲಿ ಈ ಒಂದು ಮೀಸಲಾತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡತಕ್ಕಂಥದ್ದು. ಈ ಒಂದು ಮೀಸಲಾತಿಯಿಂದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕೃಷಿ ವಿಶ್ವವಿದ್ಯಾಲಯದ ಇನ್ನೊಂದು ವಿಶೇಷತೆ ಅಂದ್ರೆ ಕಳೆದ ವರ್ಷದವರೆಗೆ 40% ಅದು ರೈತರ ಮಕ್ಕಳಿಗಾಗಿ ಮೀಸಲಾತಿ ಇರತಕ್ಕಂತ ಒಂದು ವ್ಯವಸ್ಥೆ ಇದೆ. ಈ ವರ್ಷ ಅದನ್ನ 50%ಕ್ಕೆ ಏರಿಸಿದ್ದಾರೆ. ಹಾಗಾಗಿ 50%ರಷ್ಟು ಮಕ್ಕಳು ಗ್ರಾಮೀಣ ಪ್ರದೇಶದಿಂದ ಕೃಷಿ ಕುಟುಂಬದಿಂದ ಬರುವವರಾಗಿರೋದ್ರಿಂದ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಸರ್ಕಾರದ ಯಾವ್ದಾದ್ರು ಒಂದು ಕೆಲಸ ಸಿಗುತ್ತೆ ಅಂತ ಹೇಳಿದಾಗ ಅವರಿಗೆ ಬಹಳ ಒಂದು ಉತ್ತೇಜನ ಸಿಗುತ್ತೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕೋರ್ಸ್ ಅನ್ನ ಪ್ರೊಫೆಷನ್ ಆಗಿ ಮಾಡಿಕೊಂಡಿದ್ದು ಒಂದು. ಎರಡನೇದಾಗಿ ಇಲ್ಲಿಯ ಫೀ ಸ್ಟ್ರಕ್ಚರ್ ಕೂಡ ಅಂದ್ರೆ ಕೈಗೆಟುಕುವಂತಹ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ವರ್ಷಕ್ಕೆ ಕೇವಲ 38,000 ರೂಪಾಯಿ ಫೀಸ್ ಅನ್ನು ಕಟ್ತಾರೆ. ಅದರಲ್ಲಿ ಎಸ್ಸಿ ಎಸ್ಟಿ ಮಕ್ಕಳಿಗಂತೂ ಸಂಪೂರ್ಣವಾಗಿ ಯಾವುದೇ ಫೀಸ್ ಹಾಸ್ಟೆಲಲ್ಲಾಗ್ಲಿ ಕಾಲೇಜ್ನಲ್ಲಾಗ್ಲಿ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಗ್ರಾಮೀಣ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಅರಣ್ಯ ಶಾಸ್ತ್ರವನ್ನು ಬೋಧನೆ ಮಾಡಿ ಅವರಿಗೆ ಇಲಾಖೆಗಳಲ್ಲಿ ಕೆಲಸ ಕೂಡ ಕೊಡಿಸಿರೋದು ನಮಗೂ ತುಂಬಾ ಸಂತೋಷವನ್ನು ಕೊಟ್ಟಿದೆ. ಮತ್ತು ಸರ್ಕಾರದ ಒಂದು ಕಾರ್ಯಕ್ರಮಕ್ಕೂ ಕೂಡ ಇದೊಂದು ಉತ್ತೇಜನ ನೀಡಿದೆ. ಯಾಕೆಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮೇಲೆ ಸರ್ಕಾರ 4,500,000 ರೂಪಾಯಿ ಖರ್ಚು ಮಾಡುತ್ತೆ ಒಬ್ಬ ವಿದ್ಯಾರ್ಥಿಯನ್ನ ತಯಾರು ಮಾಡ್ಲಿಕ್ಕೆ ನಮಗೆ ಕೊಡ್ತಕ್ಕಂತಹ ಸಂಬಳ. ಹಾಗಾಗಿ ನಾವು ಸರ್ಕಾರಕ್ಕೆ ಅದನ್ನೇ ಇಟ್ವಿ, ಇಷ್ಟೊಂದೊಬ್ಬ ವಿದ್ಯಾರ್ಥಿ ಮೇಲೆ ನೀವು ಖರ್ಚು ಮಾಡಿದಾಗ ಯಾತಕ್ಕಾಗಿ ಅವರ ಒಂದು ಸರ್ವಿಸಸ್ ಅನ್ನ ನಿಮ್ಮಲ್ಲೇ ಇಟ್ಕೋಬಾರದು ಅಂತ ಹೇಳೋದ್ರಿಂದ ಹಾಗಾಗಿ ಈ ರಿಸರ್ವೇಷನ್ ಬರ್ಲಿಕ್ಕೆ ಮೊದಲು ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಗೆ ಹೋಗಿ ಕೆಲಸ ಸೇರ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಇರಲಿ ಅಥವಾ ಸಬ್ ರಿಜಿಸ್ಟ್ರಾರ್ ಗಳಿರಲಿ ಅಥವಾ KSRTC ಇರಲಿ ಈ ರೀತಿ ಬೇರೆ ಬೇರೆ ಕೆಲಸಗಳಿಗೆ ಸೇರ್ಕೊಂಡಿದ್ರು. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಬಹಳ ಸಂತೋಷವಾಗಿ ಹೇಳ್ತಾ ಇದ್ದಾರೆ ಅರಣ್ಯ ಇಲಾಖೆಯಲ್ಲಿ ಎರಡೂ ಕಾಲೇಜಿನಿಂದ ಶಿರಸಿ ಮತ್ತು ನಮ್ಮ ಕಾಲೇಜಿನಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೆಲಸ ಸಿಕ್ಕಿದೆ. ಅರಣ್ಯ ಮಹಾವಿದ್ಯಾಲಯ ಅಂದ್ರೆ ಬರೀ ಬೋಧನೆ ಅಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರ ಜೊತೆಗೆ ಅಲ್ಲಿ ಸಂಶೋಧನೆ ವಿಸ್ತರಣೆ ಹೀಗೆ ಒಂಥರ ಅರ್ಥಪೂರ್ಣವಾದ ಕೆಲಸಗಳು ನಡೀತದವೆ. ಎಷ್ಟು ವಿಸ್ತೀರ್ಣದಲ್ಲಿ ನಿಮ್ಮ ಕಾಲೇಜಿನ ಒಂದು ಚಟುವಟಿಕೆಗಳು ನಡೀತದವೆ ಮತ್ತೆ ಇದಕ್ಕೆ ಪೂರಕವಾಗಿ ಏನು ಸಂಶೋಧನೆ ವಿಸ್ತರಣೆ ಕಾರ್ಯಗಳನ್ನ ಮಾಡಲಾಗ್ತಾ ಇದೆ? ಸಂಶೋಧನೆ ಬಗ್ಗೆ ಹೇಳೋದಕ್ಕೆ ಮೊದಲು ನಾನು ಇಲ್ಲಿರ್ತಕ್ಕಂತಹ ಬೋಧನೆಯ ಕಾರ್ಯಕ್ರಮಗಳ ಬಗ್ಗೆ ಕೆಲವು ಮಾಹಿತಿಯನ್ನು ನೀಡಬೇಕು ಅಂತಿದ್ದೇನೆ. ಬಿಎಸ್ಸಿ ಫಾರೆಸ್ಟ್ರಿ 4 ವರ್ಷದ ಕೋರ್ಸ್ ಅಲ್ಲದೆ ಸ್ನಾತಕೋತ್ತರ ಅಂದ್ರೆ MSc ಫಾರೆಸ್ಟ್ರಿನ 3 ಸಬ್ಜೆಕ್ಟ್ಸ್ ಅಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ವಿದ್ಯಾರ್ಥಿಗಳು ಬಿಎಸ್ಸಿ ಮುಗಿಸ್ಕೊಂಡ ಮೇಲೆ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮಲ್ಲೇ 3 ಸಬ್ಜೆಕ್ಟ್ಸ್ ಅಲ್ಲಿ ಮಾಸ್ಟರ್ಸ್ ಮಾಡಬಹುದು. ಅದಲ್ಲದೆ ಕಳೆದ 2 ವರ್ಷಗಳ ಹಿಂದೆ ನಾವು PhD ಪ್ರೋಗ್ರಾಮ್ ಅನ್ನು ಕೂಡ ಪೊನ್ನಂಪೇಟೆಯಲ್ಲೇ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ನಮ್ಮಲ್ಲಿ 3 ಲೆವೆಲ್ ಅಂಡರ್ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಅಂಡ್ ಡಾಕ್ಟರಲ್ ಪ್ರೋಗ್ರಾಮ್ಸ್ ಇಷ್ಟು ಇರೋದ್ರಿಂದ ನಾನು ಏನು ಮೊದಲು ಹೇಳ್ತಾ ಇದ್ದೆ ಪ್ರತಿ ವರ್ಷ 20-25 ವಿದ್ಯಾರ್ಥಿಗಳು ಅಂದ್ರೆ ಒಂದು 100 ವಿದ್ಯಾರ್ಥಿಗಳು ಇರ್ತಾ ಇದ್ರು. ಇವತ್ತು ಅಂಡರ್ ಗ್ರಾಜ್ಯುಯೇಟ್ ಬ್ಯಾಚ್ ನಲ್ಲಿ 80 ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿಗೆ ಅವರೇನೆ ಸುಮಾರು 80 ಅಂತ ಹೇಳಿದ್ರೆ 300-360 ಅವರಾದ್ರು. ಅದಲ್ಲದೆ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಎಲ್ಲ ಸೇರಿ ಸುಮಾರು 400 ವಿದ್ಯಾರ್ಥಿಗಳು ಓದ್ತಾ ಇರತಕ್ಕಂತಹ ವ್ಯವಸ್ಥೆ ಇಲ್ಲಿದೆ. ಹಾಗಾಗಿ ಬೋಧನೆ ನಮ್ಮ ಮುಖ್ಯವಾದಂತಹ ಕಾರ್ಯ. ಹಾಗಾಗಿ ಅದಕ್ಕೆ ಬೇಕಾದಂತಹ ವಿದ್ಯಾರ್ಥಿಗಳ ಸಂಖ್ಯೆ, ಬೇಕಾದಂತಹ ಕ್ಲಾಸ್ ರೂಮ್ಸ್, ಅವರ ಫೆಸಿಲಿಟೀಸ್, ಲೈಬ್ರರಿ ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರದ ಅನುದಾನದಿಂದ ನಮಗೆ ಬಂದಿದೆ ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಹಾಗಾಗಿ ಇವತ್ತು ಏನು ನಮ್ಮ ವಿದ್ಯಾರ್ಥಿಗಳು ಅವರ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಪೂರಕವಾದಂತಹ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ನಾವಿಲ್ಲಿ ಮಾಡಿದ್ದೇವೆ. ಅದು ಬರೀ ಬೋಧನೆ ಮಾತ್ರ ಅಲ್ಲ, ಅವರ ಕ್ರೀಡೆ ಇರಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ, ಇವಕ್ಕೆಲ್ಲದಕ್ಕೂ ಕೂಡ ಬಹಳ ಉತ್ತಮವಾದಂತಹ ವ್ಯವಸ್ಥೆ ಇದೆ. ಯಾಕೆಂದ್ರೆ ಅವರು ಸಿವಿಲ್ ಸರ್ವಿಸ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಈ ಶುಡ್ ಬಿ ಎ ಟೋಟಲ್ ಆಲ್ರೌಂಡರ್, ಬರೀ ಅಕಾಡೆಮಿಕ್ ಮಾತ್ರ ಆಗೋದಿಲ್ಲ, ಅವನು ಸ್ಪೋರ್ಟ್ಸ್ ಅಲ್ಲಿ ಇರಬೇಕು, ಕಲ್ಚರ್ ಅಲ್ಲಿ ಇರಬೇಕು. ಸ್ವಾಮಿ ವಿವೇಕಾನಂದರು ಸಂಪೂರ್ಣವಾಗಿ ಒಬ್ಬ ವಿದ್ಯಾರ್ಥಿಯನ್ನ ತಯಾರಿ ಮಾಡಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ನಮ್ಮ ಸಂಸ್ಥೆಯನ್ನು ಒಂದು ಗುರುಕುಲ ಅಂತಲೇ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬರೀ ವಿದ್ಯಾರ್ಥಿಗಳು ಮಾತ್ರ ಕ್ಯಾಂಪಸ್ ನಲ್ಲಿಲ್ಲ, ಮೆಜಾರಿಟಿ ಆಫ್ ದ ಟೀಚರ್ಸ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ಕೂಡ ವಿದ್ಯಾರ್ಥಿಗಳೊಂದಿಗೆ ಇರ್ತೇವೆ. ಅಲ್ಲಿ ಸಾಯಂಕಾಲ 5 ಗಂಟೆ ಆದ್ರೆ ಕಾಲೇಜ್ ಕ್ಲೋಸ್ ಆಗೋದಿಲ್ಲ, ಸಾಯಂಕಾಲ 5 ಗಂಟೆ ಆದ್ಮೇಲೆ ಕಾಲೇಜ್ ಇನ್ನೂ ಆಕ್ಟಿವ್ ಆಗುತ್ತೆ. ಪ್ಲೇ ಫೀಲ್ಡ್ ಅಲ್ಲೂ ಕೂಡ ನಾವು ವಿದ್ಯಾರ್ಥಿಗಳ ಜೊತೆ ಆಟ ಆಡ್ತೀವಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಹಾಗಾಗಿ ಈ ಒಂದು ಗುರುಕುಲದ ವ್ಯವಸ್ಥೆಯಿಂದಾಗಿ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಅಧ್ಯಾಪಕರು ಮತ್ತು ಎಲ್ಲರೂ ಕೂಡ ಈ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ ಇಷ್ಟು ಒಳ್ಳೆಯ ಮಟ್ಟದಲ್ಲಿ ಅವರು ಕಾರಣರಾಗಿದ್ದಾರೆ. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯಕ್ಕೆ ಪ್ರವೇಶ ಮಾಡಿದಾಗ ಆನಂದ ಅನಿಸುತ್ತೆ, ಸುಂದರವಾಗಿ ಕ್ಯಾಂಪಸ್ ಅನ್ನ ನಿರ್ಮಾಣ ಮಾಡಿದ್ರಿ, ಅದಕ್ಕೆ 16 ಜನ ಕೈ ಜೋಡಿಸಿದ್ದಾರೆ. ಎಷ್ಟು ವಿಸ್ತೀರ್ಣದ ಪ್ರದೇಶ ಇದು? ಕಾಲೇಜ್ ಬರಲಿಕ್ಕೆ ಮೊದಲು ಇದ್ದಂತಹ ಕೃಷಿ ಸಂಶೋಧನಾ ಕೇಂದ್ರ, ಬಹಳ ಹಳೆಯದು ಇದು. ಕೊಡಗಿನ ಸರ್ಕಾರ ಏನಿತ್ತು ಆ ಸಮಯದಲ್ಲಿ ಪ್ರಾರಂಭವಾದಂತಹ ಒಂದು ಭತ್ತದ ಸಂಶೋಧನಾ ಕೇಂದ್ರ. ಇವತ್ತು ಭತ್ತದ ಬೆಂಕಿ ರೋಗಕ್ಕೆ ಜಗತ್ತಿನಾದ್ಯಂತ ಇರತಕ್ಕಂತಹ ತಳಿಗಳನ್ನ ಪೊನ್ನಂಪೇಟೆಗೆ ಕಳಿಸ್ತಾರೆ. ಪೊನ್ನಂಪೇಟೆಯಲ್ಲಿ ಆ ತಳಿಗಳನ್ನ ನಾವು ಬೆಳೆಸಿ ಅದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ ಅಂತ ಆದ್ರೆ ಅದು ಪ್ರಪಂಚದಲ್ಲಿ ಎಲ್ಲೇ ಬೆಳೆದರೂ ಕೂಡ ಮತ್ತೆ ಅದಕ್ಕೆ ರೋಗ ಬರೋದಿಲ್ಲ. ಸೊ ಪೊನ್ನಂಪೇಟೆ ಇಸ್ ಕಾಲ್ಡ್ ಆಸ್ ಅ ಹಾಟ್ ಸ್ಪಾಟ್ ಫಾರ್ ದಿಸ್ ಪ್ಯಾಡಿ ಬ್ಲಾಸ್ಟ್ ಡಿಸೀಸ್. ಹಾಗಾಗಿ ಈ 52 ಎಕರೆ ಪ್ರದೇಶದಲ್ಲಿ ಸುಮಾರು 20 ಎಕರೆ ಪ್ರದೇಶದ ಭತ್ತದ ಗದ್ದೆ ಇದೆ. ಅದರಲ್ಲಿ ನಾವು ಪ್ರಾಯೋಗಿಕವಾದಂತಹ ರಿಸರ್ಚ್ ಅಲ್ಲದೇನೆ ರೈತರಿಗೆ ಬೇಕಾಗುವಂತಹ ಉತ್ತಮ ಗುಣಮಟ್ಟದ ಭತ್ತದ ಬೀಜಗಳನ್ನು ಕೂಡ ನಾವಿಲ್ಲಿ ತಯಾರಿ ಮಾಡ್ತಾ ಇದ್ದೀವಿ. ಮಿಕ್ಕ 32 ಎಕರೆ ಪ್ರದೇಶದಲ್ಲಿ ಕೆಲವು ಸಣ್ಣ ಪ್ರದೇಶದಲ್ಲಿ ಕಾಫಿ ಇದೆ, ಅದಲ್ಲದೆ ನಮ್ಮ ಎಲ್ಲ ಫೆಸಿಲಿಟೀಸ್ ಇದೆ, ಉತ್ತಮವಾದಂತಹ ಫಾರೆಸ್ಟ್ ನರ್ಸರಿ ಇದೆ. ಈ ರೀತಿಯಲ್ಲಿ ಎಲ್ಲಾ ಮೂಲಭೂತ ವ್ಯವಸ್ಥೆಗಳನ್ನು ಒಳಗೊಂಡಂತಹ 52 ಎಕರೆ ಪ್ರದೇಶ. ಆದ್ರೆ ನಮ್ಮ ಫಾರೆಸ್ಟ್ರಿ ರಿಸರ್ಚ್ ಬೇಕಾಗುವಂತಹ ನೈಸರ್ಗಿಕ ಕಾಡುಗಳು, ಅದಲ್ಲದೆ ವೈವಿಧ್ಯಮಯ ಕಾಫಿ ಕೃಷಿ ಪದ್ಧತಿಯ ಕಾಫಿ ತೋಟಗಳು, ದೇವರ ಕಾಡುಗಳು, ಇವೆಲ್ಲವೂ ಕಾಲೇಜಿನ ಸುತ್ತಮುತ್ತ ಇರೋದ್ರಿಂದ ಅವೆಲ್ಲವೂ ಕೂಡ ನಮ್ಮ ವಿದ್ಯಾರ್ಥಿಗಳ ಒಂದು ಕಲಿಕೆಗೆ ಬಹಳ ಪೂರಕವಾಗಿದೆ. ನಮ್ಮಲ್ಲಿ ಕಡಿಮೆ ಜಾಗ ಇದ್ರೂ ಕೂಡ ದಿಸ್ ಇಸ್ ಲೈಕ್ ಎ ಲಿವಿಂಗ್ ಲ್ಯಾಬೊರೇಟರಿ ಅಲ್ವಾ. ಮಕ್ಕಳಿಗೆ ಅದು ಅರಣ್ಯಶಾಸ್ತ್ರವನ್ನು ಕಲೀಲಿಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ನೈಸರ್ಗಿಕ ಕಾಡುಗಳು, ಕೃಷಿ ಅರಣ್ಯ ಪ್ರದೇಶಗಳು, ದೇವರ ಕಾಡುಗಳು ಇವೆಲ್ಲವೂ ಇರೋದ್ರಿಂದ ನಮಗೆ ಜಾಗದ ಕೊರತೆ ಏನು ಕಂಡು ಬರ್ತಾ ಇಲ್ಲ. ಹಾಗಾಗಿ ಮಕ್ಕಳನ್ನ ನಾವು ಬಹಳಷ್ಟು ಸಮಯದಲ್ಲಿ ಹೊರಗಡೆಗೇನೆ ಕರ್ಕೊಂಡು ಹೋಗಿ ಅವರಿಗೆ ಪ್ರಾಕ್ಟಿಕಲ್ ಕ್ಲಾಸಸ್ ಅನ್ನು ಮಾಡಿಸ್ತಕ್ಕಂತ ವ್ಯವಸ್ಥೆ ಇರೋದ್ರಿಂದ ಆ ಮಕ್ಕಳು ಕೂಡ ಬಹಳ ಸಂತೋಷವಾಗಿರ್ತಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಹೊರಗಡೆ ಹೋಗಿ ಕಲಿತಕ್ಕಂತ ನಮ್ಮದೇ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇದ್ದಾರೆ ಅಲ್ವಾ. ಹಾಗಾಗಿ ಮಕ್ಕಳು ಪ್ರಾಯೋಗಿಕವಾಗಿ ಅಲ್ಲಿ ಹೋಗಿ ಕಲಿತಕ್ಕಂಥದ್ದು, ಅವು ಕೆಲವುದಕ್ಕೂ ಕೂಡ ಎಲ್ಲಾ ರೀತಿಯ ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅರಣ್ಯ ಇಲಾಖೆ. ನಾನು ಇದನ್ನು ಹೇಳಲೇಬೇಕಾಗುತ್ತೆ. ಈಗ ನಮ್ಮ ಮಕ್ಕಳು 45 ದಿವಸದ ಕಾರ್ಯಯೋಜನೆ ಎಂಟರಲ್ಲಿ ಬೇರೆ ಬೇರೆ ಅರಣ್ಯ ಪ್ರದೇಶಗಳಲ್ಲಿ ಅವರ ಕ್ಯಾಂಪ್ ಅನ್ನು ಹಾಕಿದ್ದಾರೆ. ಅಲ್ಲಿ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಅರಣ್ಯ ಇಲಾಖೆ ಮಾಡಿಕೊಟ್ಟಿದೆ. ಹಾಗಾಗಿ ಜಾಗದ ಒಂದು ಕೊರತೆ ಇದ್ರೂ ಕೂಡ ನಾವು ಅದನ್ನ ನಿಭಾಯಿಸಿಕೊಂಡು ಹೋಗ್ತಾ ಇರತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ. ಹೌದು, ಅಧಿಕೃತವಾಗಿ 52 ಎಕರೆ ಅಂತ ಅನಿಸಿದ್ರು ಇನ್ನು ಸಾರ್ವಜನಿಕ ಜಾಗಗಳು ಅಥವಾ ಅರಣ್ಯ ಹಾಗೆ ಖಾಸಗಿ ಒಡೆತನದಲ್ಲಿರುವ ತೋಟಗಳು ಮತ್ತಿತರ ಜಾಗಗಳು ಅಧ್ಯಯನಕ್ಕೆ ಯೋಗ್ಯಶೀಲವಾಗಿದ್ದಾವೆ ಮತ್ತೆ ಅದೊಂಥರ ಹುರುಪು ಕೊಡುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ. ನಿಜ ನಿಜ. ಮತ್ತೆ ಅಲ್ಲಿರುವ ಗ್ರಂಥಾಲಯ ಮತ್ತೆ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಮಾಡಿದಿರಿ, ಮಧುವನವನ್ನ ನಿರ್ಮಾಣ ಮಾಡಿದಿರಿ, ಹೀಗೆ ಚೆನ್ನಾಗಿದೆ. ಅಲ್ಲಿರುವ ಸಸ್ಯ ಸಂಪತ್ತು ಸಹ ಒಂಥರ ಮನಸ್ಸಿಗೆ ಆಹ್ಲಾದಕರವಾದ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಔಷಧೀಯ ಗಿಡಗಳು, ಇನ್ನು ಬಗೆ ಬಗೆ ಆಂಥೂರಿಯಂ, ಹೀಗೆ ಹುಡುಕ್ತಾ ಹೋದ್ರೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಏನೆಲ್ಲ ಇದೆ ಅಂತ ಬರೀ 1-2 ಗಂಟೆ ಅಲ್ಲ, 1-2 ದಿನ ಅಲ್ಲ, ವಾರಗಟ್ಟಲೆ ನಾವು ಅಧ್ಯಯನ ಮಾಡಬಹುದು. ಆ ರೀತಿಯ ಕೆಲಸಗಳು ಆಗಿರೋದನ್ನ ನಾವು ಸಹ ಖುದ್ದಾಗಿ ನೋಡಿದ್ವಿ, ಸಂತೋಷ ಪಟ್ಟಿದ್ದೀವಿ. 25 ವರ್ಷಗಳು ತುಂಬಿರೋದು ನಿಜಕ್ಕೂ ಎಲ್ಲರಿಗೂ ಒಂಥರ ಅಭಿಮಾನದ ಸಂಗತಿ. ಕೊಡಗಿನಲ್ಲಿ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಒಂದು ಬೆಳವಣಿಗೆಯನ್ನ ಕಂಡು ಎಷ್ಟೋ ಜನ ಖುಷಿ ಪಟ್ಟಿದ್ದಾರೆ. ಇದರ ಹಿಂದೆ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಒಂದು ಅನುದಾನ ಆಗಲಿ, ಅವರ ಸಹಕಾರವೂ ಇದ್ದೇ ಇದೆ. ತಾವು ಹೇಳ್ತಾ ಇದ್ರಿ ಸ್ನಾತಕ ಮತ್ತು ಸ್ನಾತಕೋತ್ತರ ಹಾಗೆ PhD ವ್ಯಾಸಂಗಕ್ಕೂ ಇಲ್ಲಿ ಅವಕಾಶ ಇದೆ, ಹಾಗೆ ಸಂಶೋಧನೆಯನ್ನು ಮಾಡ್ತಾ ಇದ್ರಿ. ಅನೇಕ ರೀತಿಯ ಸಂಶೋಧನೆಗಳು ಕಾಲೇಜಿನಿಂದ ಆಗಿದ್ದಾವೆ. ಉಪಯುಕ್ತವಾದ ಒಂದು ಸಂಶೋಧನೆಯ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡಬಹುದಾ ನಮ್ಮ ರೈತರಿಗೆ ಸಾರ್ವಜನಿಕರಿಗೆ ಗೊತ್ತಾಗ್ಲಿ? ಮೊಟ್ಟ ಮೊದಲನೇದಾಗಿ ನಾವು 95ರಲ್ಲಿ ಬಂದಾಗ ಏನ್ ಕೆಲಸಗಳನ್ನ ಮಾಡಬೇಕು ಅಂತ ಹೇಳುವಂತಹ ಒಂದು ಚಿಂತನೆಯನ್ನ ಮಾಡಿದಾಗ ಆಗ ಡಾಕ್ಟರ್ ಕೋಡಿರ ಕುಶಾಲಪ್ಪ ಸರ್ ಅಂತೇಳಿ ಸೀನಿಯರ್ ಫಾರೆಸ್ಟ್ ಆಫೀಸರ್ ಇದ್ರು, ಅವರು ಕೊಡಗಿನ ದೇವರ ಕಾಡುಗಳ ಬಗ್ಗೆ ನಿಮ್ಮ ಒಂದು ಸಂಶೋಧನೆಯನ್ನು ಪ್ರಾರಂಭ ಮಾಡಿ, ಯಾಕಂತ ತಿಳಿದ್ರೆ ಇದೊಂದು ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ವ್ಯವಸ್ಥೆ, ಇದನ್ನ ಉಳಿಸ್ಕೊಳ್ಳುವಂತದ್ರಲ್ಲಿ ನೀವು ನಿಮ್ಮ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಅವರು ನಮಗೆ ಒಂದು ದಿಕ್ಸೂಚಿಯನ್ನು ಕೊಟ್ಟರು. ಸೊ ಅದರ ಬೇಸಿಸ್ ಮೇಲೆ ನಾವು ಪ್ರಾರಂಭ ಮಾಡಿದಂತಹ ಒಂದು ಸಂಶೋಧನೆ ಏನಿದೆ, ಕೊಡಗಿನ ದೇವರ ಕಾಡುಗಳ ಇಂದಿನ ಸ್ಥಿತಿಗತಿಗಳು ಮತ್ತು ಅವುಗಳ ಇಂದಿನ ಪ್ರಾಮುಖ್ಯತೆ ಏನು ಅಂತ ಹೇಳುವಂತಹ ವಿಷಯದಲ್ಲಿ ನಮ್ಮ ತಂಡದವರು ಮಾಡಿದಂತಹ ಕೆಲಸಕ್ಕೆ ಎಷ್ಟು ಮನ್ನಣೆ ಸಿಕ್ತು ಅಂತ ಹೇಳಿದ್ರೆ, ದೇಶ ವಿದೇಶಗಳಿಂದ ಸಂಸ್ಥೆಗಳ ವಿದ್ಯಾರ್ಥಿಗಳು ಎಲ್ಲರೂ ಓಡ್ ಬಂದ್ಬಿಟ್ರು. ಇಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ನಾವು ಕೂಡ ನಿಮ್ ಜೊತೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ, ಹಾಗಾಗಿ ಮೊದಲನೇ ಹಂತದಲ್ಲಿ ಕೊಡಗಿನ ದೇವರ ಕಾಡುಗಳ ಬಗ್ಗೆ ನಾವು ಮಾಡಿದಂತಹ ಸಂಶೋಧನೆಗೆ ಆಕ್ಸ್ಫರ್ಡ್ ಫಾರೆಸ್ಟ್ ಇನ್ಸ್ಟಿಟ್ಯೂಟ್ UK, ETH ಸ್ವಿಟ್ಜರ್ಲೆಂಡ್, ಅಮೆರಿಕ, ಎಲ್ಲಾ ದೇಶಗಳಿಂದ PhD ಸ್ಕಾಲರ್ಸ್, ಆಗ ನಮ್ಮಲ್ಲಿ ಮಾಸ್ಟರ್ಸ್ ಇನ್ PhD ಪ್ರೋಗ್ರಾಮ್ಸ್ ಇರಲಿಲ್ಲ, ಹಾಗಾಗಿ ಅವರು ಬಂದು ಕೆಲಸವನ್ನು ಮಾಡಿದ್ರು. ಅದು ಮೊಟ್ಟ ಮೊದಲನೆಯ ಕಾರ್ಯ. ಈ ಕಾರ್ಯದಿಂದಾಗಿ ಏನಾಯ್ತು ಅಂತ ಹೇಳಿದ್ರೆ, 2000 ಇಸ್ವಿಯಲ್ಲಿ ನಾವು ವಿರಾಜಪೇಟೆಯಲ್ಲಿ ಒಂದು ದೇವರ ಕಾಡು ಹಬ್ಬ ಅಂತ ಮಾಡಿದ್ವಿ. ಈ ಹಬ್ಬದಲ್ಲಿ ಯಾರ್ಯಾರು ದೇವರ ಕಾಡುಗಳಿಗೆ ಸಂಬಂಧ ಪಡ್ತಾರೆ, ಅರಣ್ಯ ಇಲಾಖೆ ಇರಲಿ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಲಿ, ಮತ್ತೆ ಮುಖ್ಯವಾಗಿ ತಕ್ಕ ಮತ್ತು ಮುಖ್ಯಸ್ಥರು ಏನಿದ್ದಾರೆ, ಅವರು ಸಾಂಪ್ರದಾಯಿಕವಾಗಿ ಈ ದೇವರ ಕಾಡುಗಳನ್ನು ನಿರ್ವಹಣೆ ಮಾಡಿಕೊಂಡು ಬಂದಂತಹ ಜನಾಂಗದ ಅವ್ರನ್ನೆಲ್ಲ ಕರೆಸಿ ನಾವು ಒಂದು ಹಬ್ಬವನ್ನು ಮಾಡಿದ್ವಿ. ಆ ಹಬ್ಬದಿಂದ ಹೊರಬಂದಂತಹ ಮೂಲಭೂತವಾದಂತಹ ಕೆಲವು ಸಜೆಷನ್ಸ್ ಇದೆ, ಅದನ್ನ ನಾವು ಇಟ್ಕೊಂಡು ನಮ್ಮ ಮುಂದಿನ ಕಾರ್ಯಯೋಜನೆಗಳಲ್ಲಿ ಮಾಡಿರೋದು ನನಗೆ ಎಷ್ಟು ಸಂತೋಷವನ್ನ ತಂದಿದೆ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಕೊಡಗಿನ ದೇವರ ಕಾಡುಗಳಂದ್ರೆ ಏನು, ಅದು ಯಾರ ಮಾಲೀಕತ್ವದಲ್ಲಿದೆ, ಅದರಲ್ಲಿ ನಮ್ಗೆ ಏನ್ ರೈಟ್ಸ್ ಇದೆ, ಏನ್ ರೈಟ್ಸ್ ಇಲ್ಲ, ಇದರಿಂದ ನಮ್ಮ ಹಳ್ಳಿಗೆ ಏನ್ ಪ್ರಯೋಜನ ಇದೆ, ಇವರೆಲ್ಲದರ ಬಗ್ಗೆ ಮಾಹಿತಿ ಇರೋದ್ರಿಂದ ಈ ಒಂದು ಕಾರ್ಯ ಅಥವಾ ರಿಸರ್ಚ್ ಪ್ರಾಜೆಕ್ಟ್ ಇಂದಾಗಿ ಇವತ್ತು ನಾವು ದೇವರ ಕಾಡುಗಳ ಒಂದು ಸುಸ್ಥಿರವಾದಂತಹ ನಿರ್ವಹಣೆಯಲ್ಲಿ ಹೆಚ್ಚಿನ ಒಂದು ಸಕ್ಸಸ್ ಅನ್ನ ಕಂಡಿದ್ದೇವೆ. ದಿಸ್ ಇಸ್ ಕಾಲ್ಡ್ ರಿಸರ್ಚ್ ಫಾರ್ ಆಕ್ಷನ್ ಅಂತ, R4D. ಅದು ಮೊಟ್ಟ ಮೊದಲನೇದು. ದೇವರ ಕಾಡುಗಳನ್ನ ಆದ ತಕ್ಷಣ ನಮಗೆ ನೆಕ್ಸ್ಟ್ ಬಂದಿದ್ದು ಪಶ್ಚಿಮ ಘಟ್ಟದ ನೈಸರ್ಗಿಕ ಅರಣ್ಯಗಳಲ್ಲಿ ಇರತಕ್ಕಂತಹ ಜೀವ ವೈವಿಧ್ಯತೆಯ ತಪಾಸಣೆಯನ್ನು. ಇದರಲ್ಲಿ ಡಾಕ್ಟರ್ ಗಣೇಶಯ್ಯ ಅಂತ ಹೇಳ್ತಕ್ಕಂಥವ್ರು ನಮ್ಮ ಗುರುಗಳು, ಅವರು ಬಹಳ ಉತ್ತಮವಾದಂತಹ ಬರಹಗಾರರು ಕೂಡ. ಅವರ ಒಂದು ನಾಯಕತ್ವದಲ್ಲಿ ನಾವು ಇಡೀ ಪಶ್ಚಿಮ ಘಟ್ಟದ ಒಂದು ಪ್ರದೇಶದಲ್ಲಿ ಓಡಾಡಿ ಯಾವ್ಯಾವ ಮರಗಳಿದೆ, ಸಸ್ಯ ಪ್ರಭೇದಗಳಿದೆ, ಅವುಗಳಲ್ಲಿ ಯಾವೆಲ್ಲವೂ ಕೂಡ ಅಳಿವಿನಂಚಿನಲ್ಲಿ ಇರತಕ್ಕಂಥದ್ದು, ಇವನ್ನೆಲ್ಲ ಕೆಲಸ ಮಾಡಿದ್ವಿ. ಇದು ನೈಸರ್ಗಿಕವಾಗಿ. ಬಟ್ ನಮಗೆ ಇನ್ನೊಂದು ಅತಿ ಹೆಚ್ಚು ಸಂತೋಷವನ್ನು ತಂದಿರತಕ್ಕಂಥದ್ದು, ಕೊಡಗಿನ ಈ ಒಂದು ನೆರಳಿನ ಆಶ್ರಯದಲ್ಲಿ ಬೆಳೀತಕ್ಕಂತಹ ಕಾಫಿ ತೋಟಗಳು. ಅಂದ್ರೆ ನಮ್ಮ ಕೊಡಗಿನ ಭೂಭಾಗದ 33%ರಷ್ಟರಲ್ಲಿ ಕಾಫಿ ತೋಟಗಳಿದೆ. ಇವತ್ತು ಕಾಫಿ ಉಳ್ಕೊಂಡಿರೋದ್ರಿಂದ ಮರಗಳಿದೆ, ಮರಗಳು ಉಳ್ಕೊಂಡಿದೆ, ಕಾವೇರಿಯಲ್ಲಿ ನೀರಿದೆ ಅಂತ ಹೇಳತಕ್ಕಂಥದ್ದು ವಾಸ್ತವ. ಸೊ ಹಾಗಾಗಿ ಕೊಡಗಿನ ಕಾಫಿ ತೋಟಗಳ ಬಗ್ಗೆ ನಾವು 2005ರಿಂದ ಪ್ರಾರಂಭ ಮಾಡಿದಂತಹ ರಿಸರ್ಚ್ ಕೂಡ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದು ಯುರೋಪಿಯನ್ ಯೂನಿಯನ್ ಅವರು 2007ರಿಂದ 2011ರವರೆಗೆ ನಮ್ಮೊಡನೆ ಕೆಲಸ ಮಾಡಿ 6 ದೇಶಗಳಲ್ಲಿ ಮಾಡಿದ್ವಿ ನಾವು. ಈಸ್ಟ್ ಆಫ್ರಿಕಾದಲ್ಲಿ ಕೀನ್ಯಾ, ಉಗಾಂಡ, ರುವಾಂಡ, ನಮ್ಮ ಸೆಂಟ್ರಲ್ ಅಮೆರಿಕಾದಲ್ಲಿ ನಿಕರಾಗುವ, ಗುಟೆಮಾಲಾ, ಕೋಸ್ಟ್ರಿಕಾ ಮತ್ತು ಭಾರತದಲ್ಲಿ, ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಕಾಫಿಯನ್ನು ಬೆಳಿತೇವೆ ಮತ್ತು ಜೀವ ವೈವಿಧ್ಯ ತಾಣಗಳು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್, ಅಸ್ ವೆಲ್ ಅಸ್ ಕಾಫಿ ಬೆಳೆಸ್ತಕ್ಕಂಥ. ಹೇಗಿದೆ ಏನಿದೆ ಅಂತ ಹೇಳುವಂತಹ ಒಂದೇ ರೀತಿಯ ಮೌಲ್ಯಮಾಪನಗಳನ್ನು ಇಟ್ಕೊಂಡು ಈ 6 ದೇಶಗಳಲ್ಲಿ ನಾವು ಸ್ಟಡೀಸ್ ಅನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಹೊರಬಂದಂತಹ ಮಾಹಿತಿಯಿಂದಾಗಿ ಜಗತ್ತಿನಲ್ಲಿ ಅತಿ ವಿಶಿಷ್ಟವಾದ ವೈವಿಧ್ಯಮಯವಾದಂತಹ ಕಾಫಿ ಬೆಳೀತಕ್ಕಂತಹ ಪ್ರದೇಶ ಕೊಡಗು ಮತ್ತು ಪಶ್ಚಿಮ ಘಟ್ಟದ್ದು ಅಂತ ಹೇಳುವಂತದ್ದಕ್ಕೆ ವೈಜ್ಞಾನಿಕ ಮಾಹಿತಿಗಳನ್ನು ಕಲೆ ಹಾಕಿ ಜಗತ್ತಿನಾದ್ಯಂತ ನಡೆದಂತಹ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಮತ್ತು ಪಬ್ಲಿಕೇಶನ್ಸ್ ಅಲ್ಲಿ ನಾವು ಮಾಡಿದ್ರಿಂದ ಬಹಳ ಸಂತೋಷವಾಗಿ ಮತ್ತೊಮ್ಮೆ ಹೇಳಬಲ್ಲೆ, ಕೊಡಗಿನ ಕಾಫಿಯನ್ನ ನಾವು ನೆರಳಿನ ಆಶ್ರಯದಲ್ಲಿ ಮಾತ್ರ ಬೆಳೆಯೋದಂತಲ್ಲ, ಈಗ ನಾವೀಗ ಎಷ್ಟು ಜಾತಿಯ ಮರಗಳಿದೆ, ಎಷ್ಟು ಜಾತಿಯ ಪಕ್ಷಿಗಳಿದೆ, ಎಷ್ಟು ಜಾತಿಯ ಸಣ್ಣ ಸಣ್ಣ ಮೈಕ್ರೋಬ್ಸ್ ಇದೆ, ಇವನ್ನೆಲ್ಲ ಕಲೆ ಹಾಕಿದ್ದೇವೆ. ಸೊ ಈ ಮಾಹಿತಿಯಿಂದಾಗಿ ನಾವು ಇವತ್ತು ಏನು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಏನು ಪ್ರಾರಂಭ ಮಾಡಿದೆ ಸರ್ಕಾರ, ಈ ನಿಟ್ಟಿನಲ್ಲಿ ನಮ್ಮ ಬಯೋಡೈವರ್ಸಿಟಿಯನ್ನೇ ಒಂದು ಟ್ರೆಷರ್ ಆಗಿಟ್ಕೊಂಡು ಕಾಫಿಯನ್ನ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಮುಖಾಂತರ ನಾವು ಮಾರಾಟ ಮಾಡತಕ್ಕಂತಹ ವ್ಯವಸ್ಥೆಗೆ ಪೂರಕವಾದಂತಹ ವೈಜ್ಞಾನಿಕ ಮಾಹಿತಿಗಳನ್ನ ನಾವು ನೀಡಿರೋದ್ರಿಂದ ಬಹಳ ಸಂತೋಷ ಬಯೋಟಾ ಕೂರ್ಗ್ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಹೇಳ್ತಕ್ಕಂಥ ಒಂದು ಕಂಪನಿ ಹುಟ್ಟಾಕಿದ್ದೇವೆ. ಇದ್ರ ಹಿಂದೆ ಕೂಡ ಕಾಲೇಜು ಬಹಳಷ್ಟು ಕೆಲಸವನ್ನ ಮಾಡಿದೆ. ಅವರು ಡೈರೆಕ್ಟ್ ಆಗಿ 2 ವರ್ಷಗಳಿಂದ ರೈತರಿಂದ ಕಾಫಿಯನ್ನ ಕಲೆಕ್ಟ್ ಮಾಡಿಕೊಂಡು ಅವರು ದೇಶ ವಿದೇಶಗಳಿಗೆ ರಫ್ತನ್ನ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾಫಿ ತೋಟಗಳ ಜೀವ ವೈವಿಧ್ಯತೆ ಮತ್ತು ಅವುಗಳ ಪಾರಿಸರಿಕ ಮೌಲ್ಯಗಳು, ನಾವೇನು ಎನ್ವೈರನ್ಮೆಂಟಲ್ ಸರ್ವಿಸಸ್ ಅಂತ ಹೇಳ್ತೀವಿ, ಅದರ ವ್ಯಾಲ್ಯೂಯೇಷನ್ ಮಾಡಿದ್ದು ಇನ್ನೊಂದು ಅತಿ ಮುಖ್ಯವಾದಂತಹ ನಮ್ಮ ರಿಸರ್ಚ್ ಸಂಶೋಧನೆ. ಕೊಡಗಿನ ಅಪರೂಪದ ಹಣ್ಣುಗಳು ಅಥವಾ ಪೂರ್ವಜರು ಬೆಳೆಯುತ್ತಿದ್ದ ಸಂರಕ್ಷಣೆ ಮಾಡಿದ್ದ ಹಣ್ಣುಗಳ ಬಗ್ಗೆ ನೀವು ಸಾಕಷ್ಟು ಅಧ್ಯಯನ ಮಾಡಿದಿರಿ ಅಲ್ವಾ? ಇದರಲ್ಲಿ ಡಾಕ್ಟರ್ ಸತೀಶ್ ಅವರು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವ್ರು ಮಾಡಿ ಕೊಡಗಿನ ಡಾಕ್ಟರ್ ಬಿ ಸಿ ಉತ್ತಯ್ಯನವರು ನಮ್ಮ ಕಾಲೇಜಿನ ಒಬ್ಬರು ಫಾರ್ಮರ್ ಡೈರೆಕ್ಟರ್ ಆಗಿದ್ರು. ಅವ್ರದ್ದು ಫಸ್ಟ್ ಪಬ್ಲಿಕೇಶನ್ ಇತ್ತು, ಏನೇನಿದೆ ಹಣ್ಣುಗಳು ಅಂತ ಹೇಳುವಂಥದ್ದು ಹಳೆಯದಿತ್ತು. ತದನಂತರ ಸತೀಶ್ ಅವರು ಅದನ್ನ ಮತ್ತೆ ಇನ್ನೊಂದ್ಸಲ ಸ್ಟಡಿ ಮಾಡಿ ಈಗ ಅದರಲ್ಲಿ 10 ಅತಿ ಮುಖ್ಯವಾದಂತಹ ಹಣ್ಣುಗಳನ್ನ ನ್ಯೂಟ್ರಾಸಿಟಿಕಲ್ ವ್ಯಾಲ್ಯೂಸ್ ಅನ್ನ ನಾವು ಮಾಡಿಸಿ ಅದಕ್ಕೆ ಒಳ್ಳೆಯ ತಾಯಿ ಮರಗಳನ್ನ ಗುರುತಿಸಿ ಅವುಗಳಿಂದ ನಾವು ಸ್ಟಡಿ ಪ್ರಾಪಗೇಷನ್ ಮಾಡಿ ಈ ರೈತರಿಗೆ ಇವತ್ತು ಕಾಫಿ ತೋಟದಲ್ಲಿ ಬರೀ ನಮ್ಮ ಟಿಂಬರ್ಗಾಗಿ ಮರವನ್ನು ಬೆಳೆಯುವಂತಹ ವ್ಯವಸ್ಥೆ ಬಹಳ ಕಷ್ಟ ಕೊಡಗಿನಲ್ಲಿ, ನಿಮಗೂ ಗೊತ್ತಿದೆ. ಯಾಕಂದ್ರೆ ಮರದ ಮಾಲೀಕತ್ವ ಇಲ್ಲದೆ ಇರೋದ್ರಿಂದ ರೈತ ಬೆಳೆದಂತಹ ಮರಕ್ಕೆ ಅವನು ಮಾರಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ವೈವಿಧ್ಯಮಯ ಹಣ್ಣುಗಳನ್ನ ಕಾಫಿ ತೋಟದಲ್ಲಿ ಬೆಳೆಸೋದ್ರಿಂದ ಅದರಲ್ಲಿ ಆದಾಯ ಬರ್ತದೆ. ಇವತ್ತು ಯಾಕೆ ಬರೀ ಅವಕಾಡೋ ರಂಬುಟಾನ್ ದುರಿಯಾನ್ ಬಗ್ಗೆ ಮಾತಾಡಬೇಕು, ನಮ್ಮ ಕೊಡಗಿನ ನೈಸರ್ಗಿಕವಾದಂತಹ ಹಣ್ಣುಗಳಿದೆ ಅವುಗಳು ಇನ್ನೆಲ್ಲೂ ಸಿಗೋದಿಲ್ಲ. ಹಾಗಾಗಿ ಇದನ್ನ ನಾವು ನಮ್ಮ ಕಾಫಿ ತೋಟಗಳಲ್ಲಿ ಹಾಟಿ ಸಿಲ್ವಿ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳೋದು ಕೂಡ ಒಂದು ಉತ್ತಮವಾದಂತಹ ಒಂದು ವ್ಯವಸ್ಥೆ, ಅದರ ಬಗ್ಗೆ ಕೆಲಸ ನಡೀತದೆ. ಇನ್ನೊಂದು ಅತಿ ಮುಖ್ಯವಾದಂತಹ ಕೆಲಸ ಈ ಜೇನು ಕೃಷಿಯ ಬಗ್ಗೆ. ಪ್ರಾಯೋಗಿಕವಾಗಿ ಏನಾಯ್ತು ಅಂತ ಹೇಳಿದ್ರೆ ETH ಜ್ಯೂರಿಕ್ ಅಂತ ಹೇಳ್ತಕ್ಕಂತಹ ಪ್ರಪಂಚದ ಅತಿ ಒಂದು ವಿಶೇಷವಾದಂತಹ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ವಿಟ್ಜರ್ಲೆಂಡ್ ಅಲ್ಲಿದೆ. ಅವರ ವಿಜ್ಞಾನಿಗಳೊಂದಿಗೆ ನಾವು ಮಾಡಿದಂತಹ ಸಂಶೋಧನೆಯಿಂದಾಗಿ ಏನ್ ನಮಗೆ ಗೊತ್ತಾಯಿತು ಅಂದ್ರೆ ರೊಬಸ್ಟಾ ಕಾಫಿಯಲ್ಲಿ ಜೇನುನೊಣಗಳ ಮುಖಾಂತರ ಆಗ್ತಕ್ಕಂತಹ ಪರಾಗಸ್ಪರ್ಶದಿಂದ 33% ಇಳುವಳಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರೊಬಸ್ಟಾ ಇಸ್ ಎ ಕ್ರಾಸ್ ಪಾಲಿನೇಟೆಡ್ ಕ್ರಾಪ್, ಅರಬಿಕಾ ಇಸ್ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್. ಸೊ ನಮ್ಮಲ್ಲಿ ಹೆಜ್ಜೇನುಗಳು ಬಹಳ ಇದ್ದು ಒಂದು ಕಾಲದಲ್ಲಿ ಅವುಗಳು ಮುಖ್ಯವಾಗಿ ಪರಾಗಸ್ಪರ್ಶ ಮಾಡ್ತಾ ಇದ್ವು. ಈಗ ಹೆಜ್ಜೇನುಗಳು ಕಡಿಮೆ ಆಗಿರೋದ್ರಿಂದ ನಾವು ನಮ್ಮ ಪೆಟಿಗೆ ಜೇನು ಏನು ಎಪಿಸ್ ಸೆರಾನಾ ಇಂಡಿಕಾ ಇದೆ ಅದನ್ನ ಉಪಯೋಗಿಸಿ ಮಾಡತಕ್ಕಂತಹ ಒಂದು ಕಾರ್ಯಯೋಜನೆಯಲ್ಲಿ ಡಾಕ್ಟರ್ ಕೆಂಚಾರೆಡ್ಡಿ ಮತ್ತು ಅವರ ತಂಡದವರು ಬಹಳ ಕೆಲಸವನ್ನು ಮಾಡಿದ್ದಾರೆ. ಅದು ಮುಖ್ಯವಾಗಿ ನಮ್ಮ ಕಾಲೇಜಿಗೆ ಹೆಚ್ಚು ರೈತರಿಗೆ ಬರ್ತಾ ಇರತಕ್ಕಂಥದ್ದು ಈ ಜೇನು ಬಗ್ಗೆ ಮಾಹಿತಿ ತಗೊಂಡು ಅಥವಾ ಅದರ ಟ್ರೈನಿಂಗ್ ಬಗ್ಗೆ ಮಾಹಿತಿ ತಗೊಂಡು. ಸೊ ಹಾಗಾಗಿ ಈ ಒಂದು ಜೇನು ಮತ್ತೆ ಪಾಲಿನೇಷನ್ ಸರ್ವಿಸಸ್ ಬಗ್ಗೆ ಕೂಡ ನಮ್ಮ ಸಂಶೋಧನೆಯಿಂದಾಗಿ ಇವತ್ತು ನಾವು ಹೇಳ್ತೇವೆ 1 ಎಕರೆಗೆ ಎಷ್ಟು ಜೇನ್ ಪೆಟ್ಟಿಗೆ ಇಟ್ಕೋಬೇಕು ಕಾಫಿಗೆ ಪೂರಕವಾಗಿ, ಅದಕ್ಕೆ ಏನೇನು ಸಸ್ಯಗಳು ಬೇಕು, ವರ್ಷ ಪೂರ್ತಿ ಅವಕ್ಕೆ ಆಹಾರ ಸಿಗುವಂಗಿದ್ರೆ ಯಾವ್ಯಾವ ರೀತಿಯ ಸಸ್ಯಗಳು, ಫ್ಲೋರಲ್ ಕ್ಯಾಲೆಂಡರ್, ಈ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕಿ ಆ ಸಸ್ಯಗಳನ್ನು ಕೂಡ ನಾವು ಕ್ಯಾಂಪಸ್ ನಲ್ಲಿ ಬೆಳೆದು ಆಸಕ್ತ ರೈತರಿಗೆ ಕೊಡತಕ್ಕಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೆ. ಕೇಳಿದರೆ ಇದುವರೆಗೆ ಡಾಕ್ಟರ್ ಸಿಜಿ ಕುಶಾಲಪ್ಪ ಅವರು ಮಾತನಾಡಿದರು. ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡೀನ್ ಆಗಿದ್ದಾರೆ. ಅರಣ್ಯ ಮಹಾವಿದ್ಯಾಲಯ ಸ್ಥಾಪನೆಯಾದದ್ದು, ಬೆಳೆದು ಬಂದ ಬಗೆ, ಹಾಗೆ ಮಾಡಿರುವ ಪ್ರಮುಖವಾದ ಕೆಲಸಗಳು ಇವುಗಳನ್ನು ಉಲ್ಲೇಖ ಮಾಡಿದರು. ಮತ್ತಷ್ಟು ಮಾಹಿತಿಯನ್ನು ಮುಂದಿನ ಶುಕ್ರವಾರದ ನಾಡು ನಾಡಿಯಲ್ಲಿ ಬಿತ್ತರಿಸ್ತೀವಿ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ ನೋಡು. ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕೇಳುಗರೆ, ಈ ರಾತ್ರಿ 9 ಗಂಟೆಗೆ ಹಾಗೂ ನಾಳೆ ಬೆಳಗ್ಗೆ 9 ಗಂಟೆಗೆ ದೇಶದಲ್ಲಿ 100 ಕೋಟಿ ಲಸಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕೋವಿಡ್ ಲಸಿಕಾ ಕಾರ್ಯಕ್ರಮದ ಪ್ರಗತಿ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾ ಬಿಸಿ ಸತೀಶ್ ಹಾಗೂ ಹಿರಿಯ ಅಧಿಕಾರಿಗಳಾದ ಕೆ ರಾಜು ಮೊಗವೀರ, ಡಾ ಕೆಬಿ ಕಾರ್ಯಪ್ಪ ಹಾಗೂ ಡಾ ಆರ್ ವೆಂಕಟೇಶ್ ಅವರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್, ಇಂಡಸ್ಟ್ರಿಯಲ್ ಎಸ್ಟೇಟ್, ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ, ಬೇರೆ ಬೇರೆ ಇಲಾಖೆಗಳ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಿಸಿದಂಗೆ ಭೂಮಿ ಒದಗಿಸಿಕೆ ಸುರುನ ಆದ್ಯತೆ ಕೊಡೋ ಕೂತ ತಹಶೀಲ್ದಾರ್ ಅವಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ನಿರ್ದೇಶನ ಕೊಟ್ಟಳು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಪಡೆಯಲ್ಲಿ ಇಂದು ನಡೆದ ಕಂದಾಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವು ಮಾತಾಡಿದ್ರು. ಅಂಗನವಾಡಿ, ಬೇರೆ ಬೇರೆ ಸರ್ಕಾರಿ ಕಚೇರಿ, ಸಮುದಾಯ ಭವನ, ಹಾಸ್ಟೆಲ್ಗ, ಚೋಟುಕಳ, ಮನೆ ಕಟ್ಟಿಗೆ ಸೇರಿದಂತೆ ಬೇರೆ ಬೇರೆ ಅವಶ್ಯಕತೆಗಳಿಗೆ ಸರ್ಕಾರಿ ಭೂಮಿನ ಬೇಗ ಗುರುತು ಮಾಡಿ ಸರ್ವೆ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಕಾಯ್ದಿರಿಸೋ ಕೂತ ಸೂಚನೆ ಕೊಟ್ಟಳು. ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರ, ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಕಂಡು, ಭೂ ದಾಖಲೆಗಳ ಉಪನಿರ್ದೇಶಕರಾದ ಪಿ ಶ್ರೀನಿವಾಸ್, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಮುಖ್ಯಪಟ್ಟವು ಈ ಸಂದರ್ಭದಲ್ಲಿ ಹಾಜರಿದ್ದವು. ದೇಶದಲ್ಲಿ ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಂಗೆ ಆಸ್ತಿ ರಕ್ಷಣೆ ಸಂದರ್ಭದಲ್ಲಿ ಬಲಿಯಾದ ಪೊಲೀಸ್ ಹುತಾತ್ಮರಿಗೆ ಮಡಿಕೇರಿನ ಜಿಲ್ಲಾ ಪೊಲೀಸ್ ಕವಾಯತ್ ಬಾಣೆಯಲ್ಲಿ ಇಂದು ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಜನರಲ್ಕರ್ ಭೀಮರಾವ್ ಲಗಮಪ್ಪ, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ ಸೇರಿದಂತೆ ಪೊಲೀಸ್ ಅಧಿಕಾರಿಗ ಸ್ಮಾರಕಕ್ಕೆ ಹೂಗುಚ್ಛ ಅರ್ಪಿಸಿ ನಮನ ಸಲ್ಲಿಸಿದ್ದು. ಮತ್ತೆ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು, ಪೊಲೀಸರು ರಜಾ ದಿನಗಳಲ್ಲೇನೂ ಕೆಲಸ ಮಾಡುವೆ, ಶಾಂತಿ ಸುವ್ಯವಸ್ಥೆ ಕಾನೂನು ಪಾಲನೆಯಲ್ಲಿ ಪೊಲೀಸರ ಪಾತ್ರ ತುಂಬಾ ದೊಡ್ಡದು ಅಂತ ಹೇಳಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಮಾತಾಡಿ, 2020-21 ಸಾಲಿನಲ್ಲಿ ಕೆಲಸ ಮಾಡ್ಕೊಂಡು ಪ್ರಾಣಾರ್ಪಣೆ ಮಾಡಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸ್ಮರಣೆ ಮಾಡಿದ್ರು. ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಸರ್ಕಾರದ ನಿಯಮ ಮತ್ತು ನಿರ್ದೇಶನದಂಗೆ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಇವು ಕನ್ನಡ ರಾಜ್ಯೋತ್ಸವ ರಾಷ್ಟೀಯ ನಾಡಹಬ್ಬ ಆಗಿದ್ದು ಯಾವುದೇ ತರಹದ ತಪ್ಪುಗಾಗದಂಗೆ ಸರಿಯಾಗಿ ಆಯೋಜನೆ ಮಾಡಿಕೆ ಎಲ್ಲಾ ಹಂತದ ಅಧಿಕಾರಿಗಳ ಕೈಜೋಡಿಸೋ ಕೂತ ನಿರ್ದೇಶನ ಕೊಟ್ಟವು. ಹೆಚ್ಚುವರಿ ಜಿಲ್ಲಾಧಿಕಾರಿ ರಾಜು ಮೊಗವೀರವು ಕನ್ನಡ ರಾಜ್ಯೋತ್ಸವ ಆಚರಣೆ ಸಂಬಂಧ ಸ್ವಾಗತ ಸಮಿತಿ, ಧ್ವಜಾರೋಹಣ ಮತ್ತು ವೇದಿಕೆ ಸೇರಿದಂತೆ ಬೇರೆ ಬೇರೆ ಉಪಸಮಿತಿಗಳಿಗೆ ನಿಯೋಜನೆ ಮಾಡಿರುವ ಅಧಿಕಾರಿಗ ತಮ್ಮ ಕರ್ತವ್ಯನ ಅಚ್ಚುಕಟ್ಟಾಗಿ ನಿರ್ವಹಿಸಕೂತ ಹೇಳಿದವು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಲಕ್ಷ್ಮಿ, ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಕಂಡು, ತಹಶೀಲ್ದಾರರು ಸೇರಿದಂತೆ ಮುಖ್ಯಪಟ್ಟವು ಅಧಿಕಾರಿಗ ಹಾಜರಿದ್ದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಕೊಡಗು ಗೌಡ ಸಮಾಜ, ಕೊಡಗು ಗೌಡ ಯುವ ವೇದಿಕೆ, ಮಹಿಳಾ ಘಟಕ, ಕೊಡಗು ಗೌಡ ಸಮಾಜ ಬೆಂಗಳೂರು ಇವರ ಕೂಡುಕಟ್ಟಲಿ ಅರೆಭಾಷೆ ಸಂಸ್ಕೃತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮ ಇದೇ 23ರ ಶನಿವಾರ ಬೆಳಿಗ್ಗೆ 9:30 ಬೆಂಗಳೂರಿನ ಕೊಡಗು ಗೌಡ ಸಮಾಜದ ಸಭಾಪಡೆಯಲ್ಲಿ ನಡೆದಿದೆ. ಈ ಕಾರ್ಯಕ್ರಮನ ಬೆಂಗಳೂರು ಗೌಡ ಸಮಾಜದ ಅಧ್ಯಕ್ಷರಾದ ಕೆ ಕಡಾಯೆ ನಾಣಯ್ಯ ಅವು ಉದ್ಘಾಟನೆ ಮಾಡಿದ್ರೆ ಅಕಾಡೆಮಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಕಜಗದ್ದೆ ಅವು ಅಧ್ಯಕ್ಷತೆ ವಹಿಸುವೆ. ಮುಖ್ಯ ನೆಂಟರುಗಳಾಗಿ ಎನ್ಡಿಆರ್ಐನ ನಿವೃತ್ತ ವಿಜ್ಞಾನಿಗಳಾದ ಡಾ ಗುಡ್ಡೆಮನೆ ಚಿನ್ನಯ್ಯ, ಅಕಾಡೆಮಿ ಗೌರವ ಪ್ರಶಸ್ತಿ ಪುರಸ್ಕೃತರಾದ ಅಮ್ಮಾಜಿರ ಪೊನ್ನಪ್ಪ ಅವು ಹಾಜರಿದ್ದವೆ. ಆಕೇರಿ ಕಾರ್ಯಕ್ರಮ 24ರ ಇತ್ವಾರ ಸಾಯಂಕಾಲ 4:30 ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಇಂದು 7 ಹೊಸ ಕೋವಿಡ್ 19 ಪ್ರಕರಣದ ವರದಿ 8. ಮಡಿಕೇರಿ ತಾಲೂಕಲ್ಲಿ 2, ಸೋಮರ್ಪೇಟೆ ತಾಲೂಕಲ್ಲಿ 2 ಮತ್ತು ವಿರಾಜಪೇಟೆ ತಾಲೂಕಲ್ಲಿ 3 ಹೊಸ ಪ್ರಕರಣಗಳು ದೃಢವಾಗಿದ್ದು, ಕಳೆದ 24 ಗಂಟೆಗಳ ಅವಧಿಯಲ್ಲಿ 118 ಜನ ಹುಷಾರಾಗಿ ಮನೆಗೆ ಹೋದರೆ 93 ಸಕ್ರಿಯ ಪ್ರಕರಣಗಳು. ಇಲ್ಲಿ ಮುಟ್ಟ 428 ಜನ ಈ ಕಾಯಿಲೆಯಿಂದ ಜೀವ ಕಳ್ಕೊಂಡ್ರೆ ಪಾಸಿಟಿವಿಟಿ ದರ ಶೇಕಡಾ 0.318 ಅಂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಮೈಸೂರು ಕೊಡವ ಸಮಾಜ ಇವರ ಕೂಡುಕಟ್ಟಲಿ. ಮೈಸೂರಿನ ಕೊಡವ ಸಮಾಜದಲ್ಲಿ ಕೊಡವ ಭಾಷೆ ಮತ್ತು 8ನೇ ಪರಿಚಯದ ಹಂಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆದು ಅಕಾಡೆಮಿನ ಅಧ್ಯಕ್ಷರಾದ ಡಾ ಅಮ್ಮಟಂಡ ಪಾರ್ವತಿಯಪ್ಪಯ್ಯ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರಾದ ಕೆಜಿ ಬೋಪಯ್ಯ, ಪಶ್ಚಿಮಘಟ್ಟ ಅರಣ್ಯ ಸಂರಕ್ಷಣಾ ಸಮಿತಿನ ಅಧ್ಯಕ್ಷ ಶಾಂತಿಗೆಂಡ ರವಿ ಕುಶಾಲಪ್ಪ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ ಐತಿಚಂಡ ರಮೇಶ್ ಉತ್ತಪ್ಪ ಉಬರ್ದ ಮೀದಿ ಬೆಪ್ಪು, ಮೊಣ್ಣಂಡ ಶೋಭಾ ಸುಬ್ಬಯ್ಯ ಉಬರ್ದ ನಲ್ಲಾಮೆ, ಚೊಟ್ಟೆಯಂಡ ಮಾಡ ಲಲಿತಾ ಕಾರ್ಯಪ್ಪ ಅವರ ಪೊನ್ನುರಂತ ತಕ್ಕು ಮತ್ತೆ ಬಾಚಮಂಡ ಗೌರಮ್ಮ ಮಾದಮಯ್ಯವು ಬರೆದ ಸಂಪೂರ್ಣ ಮಹಾಭಾರತ ಚೋದು ಚೋದ್ಯಾತ ಹೇಳುವ ಪುಸ್ತಕ ಬಿಡುಗಡೆ ಆಯ್ತು. ಈ ಸಂದರ್ಭದಲ್ಲಿ ಅಕಾಡೆಮಿ ಪ್ರಕಟಿತ ಪುಸ್ತಕಗಳ ಹಂಗೆ ಸಿಡಿಗಳ ಮಾರಾಟ ಮತ್ತೆ ಪ್ರದರ್ಶನ ನಡೆದು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಅರುಣ್ ಸ್ಟೋರ್ ಮಡಿಕೇರಿ. ಶಾಲಾ ಕಾಲೇಜುಗಳು ಪುನರಾರಂಭಗೊಳ್ಳುತ್ತಿವೆ. ಉತ್ತಮ ಕ್ವಾಲಿಟಿಯ ನೋಟ್ಬುಕ್ಗಳು, ಪಠ್ಯಪುಸ್ತಕಗಳು ಲಭ್ಯ. ಅಲ್ಲದೆ ಮನೆ ಬಳಕೆ ವಸ್ತುಗಳು, ಸ್ಪೋರ್ಟ್ಸ್ ಐಟಮ್ಸ್, ಮೊಬೈಲ್ಗಳು, ಅಲ್ಲದೆ ಹಲವು ವಸ್ತುಗಳು ಒಂದೇ ಮಳಿಗೆಯಲ್ಲಿ. ಅರುಣ್ ಸ್ಟೋರ್ ಮಡಿಕೇರಿ. ಮಡಿಕೇರಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮಡಿಕೇರಿ, ಇದರ ನವೀಕೃತಗೊಂಡ ಕಟ್ಟಡದ ಉದ್ಘಾಟನೆಯನ್ನು ನಾಳೆ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಅಪ್ಪಚಟ್ಟೋಳಂಡ ಮನು ಮುತ್ತಪ್ಪ ಅವರು ನೆರವೇರಿಸಲಿದ್ದಾರೆ. ಹಾಗೆ ಬ್ಯಾಂಕಿನ ಮಹಾಸಭೆಯು ನಾಳೆ ಪೂರ್ವಾಹ್ನ 11 ಗಂಟೆಗೆ ಮಡಿಕೇರಿ ಪೆನ್ಷನ್ ಲೇನ್ನಲ್ಲಿರುವ ಸಹಕಾರ ಕೂಟ ಸಭಾಂಗಣದಲ್ಲಿ ನಡೆಯಲಿದೆ. ಬ್ಯಾಂಕಿನ ಸದಸ್ಯರೆಲ್ಲ ಕೋವಿಡ್ 19 ನಿಯಮದಂತೆ ಪಾಲ್ಗೊಳ್ಳಬೇಕಾಗಿ ಬ್ಯಾಂಕಿನ ಆಡಳಿತ ಮಂಡಳಿ ಕೋರಿದೆ. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota, near Kaveri Hall, CV Shankar Road, Madikeri. Call 7022671919. ವಿರಾಜಪೇಟೆಯ ಪ್ಲಾನೆಟ್ ಫ್ಯಾಷನ್ ನಲ್ಲಿ ಲೂಯಿ ಫಿಲಿಪ್, ವ್ಯಾನೋಸನ್, ಅಲೆನ್ ಸೋಲಿ ಬ್ರ್ಯಾಂಡ್ ನ ಪುರುಷರ ಉಡುಪುಗಳು ಲಭ್ಯ. ಇದೀಗ ಹಬ್ಬಗಳ ಪ್ರಯುಕ್ತ ವಿಶೇಷ ಆಫರ್. ಭೇಟಿ ನೀಡಿ ಪ್ಲಾನೆಟ್ ಫ್ಯಾಷನ್, ದೊಡ್ಡಟ್ಟಿ ಚೌಕಿ, ವಿರಾಜಪೇಟ್. ಹಬ್ಬದ ಸೀಸನ್ ಅಂದಮೇಲೆ ತನಿಷ್ಕ್ ನಲ್ಲಿ ಅದ್ಭುತ ಆಫರ್ಸ್ ಇಲ್ಲದೆ ಇರುತ್ತಾ? ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್, ವಜ್ರಾಭರಣಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಎಕ್ಸ್ಚೇಂಜ್ ಮೇಲೆ ಹಳೆ ಚಿನ್ನಕ್ಕೆ 100% ವ್ಯಾಲ್ಯೂ. ಷರತ್ತುಗಳು ಅನ್ವಯ. ಹಬ್ಬ ಆಚರಿಸಿ ತನಿಷ್ಕ್ ಜೊತೆ. ಇಂದೇ ಭೇಟಿ ನೀಡಿ ತನಿಷ್ಕ್, ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಪೊನ್ನಂಪೇಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 45ನೇ ವಾರ್ಷಿಕ ಮಹಾಸಭೆ ನಾಳೆ ಶುಕ್ರವಾರ ಬೆಳಿಗ್ಗೆ 10:30 ಪೊನ್ನಂಪೇಟೆ ಕೊಡವ ಸಮಾಜ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಚೀರಂಡ ಕಂದಾ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರೆಲ್ಲ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಪ್ರಕಟಣೆ ಕೋರಿದೆ. ಎಬಿ ಮಿರಾಕಲ್ ಬ್ಯೂಟಿ ಪಾರ್ಲರ್, ಪೊಲೀಸ್ ಠಾಣೆ ಹತ್ತಿರ ನಾಪಕ್ಲು. ಇಲ್ಲಿ ಫೇಶಿಯಲ್, ಪೆಡಿಕೇರ್, ಮೇಕಪ್, ಹೇರ್ ಕಟ್ ಸೇರಿದಂತೆ ಎಲ್ಲಾ ರೀತಿಯ ತರಬೇತಿ ನೀಡಲಾಗುವುದು. ಯಶಸ್ವಿ ತರಬೇತಿ ನಂತರ ಸರ್ಟಿಫಿಕೇಟ್ ನೀಡಲಾಗುವುದು. ಹಾಗೆ ಇಲ್ಲಿ ಕೆಲಸಕ್ಕೆ ಜನ ಬೇಕಾಗಿದ್ದಾರೆ. ಎಬಿ ಮಿರಾಕಲ್ ಬ್ಯೂಟಿ ಪಾರ್ಲರ್, ಪೊಲೀಸ್ ಠಾಣೆ ಹತ್ತಿರ ನಾಪಕ್ಲು. ಸಂಪರ್ಕಿಸಿ ಮೊಬೈಲ್ 9000821-7534. ರೀ, ಇವತ್ತಿನ ಫಂಕ್ಷನ್ ಅಲ್ಲಿ ನೀವಂತೂ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣ್ತಾ ಇದ್ರಿ. ಪೀಟರ್ ಇಂಗ್ಲೆಂಡ್ ಬಟ್ಟೆಗಳನ್ನು ಧರಿಸಿದ್ರೆ ಎಲ್ಲರೂ ಡಿಫ್ರೆಂಟ್ ಲುಕ್ ಅಲ್ಲಿ ಪರ್ಫೆಕ್ಟ್ ಆಗಿ ಕಾಣ್ತಾರೆ. ಹೊಚ್ಚ ಹೊಸ ಲುಕ್ ನೊಂದಿಗೆ ಸೂಟ್ಸ್ ಹಾಗೂ ಬ್ಲೇಜರ್ ಮೇಲೆ ಆಕರ್ಷಕ ರಿಯಾಯಿತಿಗಳು. ಬನ್ನಿ ಪೀಟರ್ ಇಂಗ್ಲೆಂಡ್ ಶೋರೂಮ್, ನಿಯರ್ ಕ್ಲಾಕ್ ಟವರ್, ವಿರಾಜಪೇಟೆ. ಕಳೆದ 15 ವರ್ಷಗಳಿಂದ ವಿದ್ಯಾರತ್ನ ಎಜುಕೇಷನ್ ಟ್ರಸ್ಟ್ ವತಿಯಿಂದ 6ನೇ ತರಗತಿ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಯ ಪ್ರವೇಶಕ್ಕೆ ಯಶಸ್ವಿ ತರಬೇತಿ ನೀಡುತ್ತಾ ಬಂದಿದ್ದು, ಪ್ರಸ್ತುತ ವರ್ಷ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆಯಲ್ಲಿ ತರಬೇತಿ ಆರಂಭಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9480640657. ಮಡಿಕೇರಿಯ ನಾಸ್ ಫರ್ನಿಚರ್ ನಲ್ಲಿ ಫರ್ನಿಚರ್ ಗಳ ಮೆಗಾ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆಯ ಅಲ್ಮಿರಾ, ಡೈನಿಂಗ್ ಟೇಬಲ್, ಸೋಫಾ ಸೆಟ್ ತನ್ನಿ. ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ ಆಕರ್ಷಕ ಡಿಸ್ಕೌಂಟ್ ಪಡೆಯಿರಿ. ಒಂದು ಕಾಟ್, ಒಂದು ಬೆಡ್, 2 ಪಿಲ್ಲೋ, ಒಂದು ಬ್ಲಾಂಕೆಟ್ ಕೇವಲ 9,800 ರೂಪಾಯಿಗೆ. ನಾಸ್ ಫರ್ನಿಚರ್ ಮಡಿಕೇರಿ. ನಿಮ್ಮ ಆಯ್ಕೆಯ ಚಿನ್ನಾಭರಣಗಳನ್ನು ಖರೀದಿಸಿ ಸಂಭ್ರಮಿಸುವ ಮುಳಿಯ ಚಿನ್ನೋತ್ಸವ ಇದೇ ಅಕ್ಟೋಬರ್ 25 ನವೆಂಬರ್ 28 ಈ ಬಾರಿಯ ಚಿನ್ನೋತ್ಸವದಲ್ಲಿ ಪ್ರತಿ ವಾರವೂ ವಿಶೇಷವಾಗಲಿದೆ. ಮುಳಿಯ ಚಿನ್ನೋತ್ಸವದಲ್ಲಿ ಪಾಲ್ಗೊಳ್ಳಿ, ಖರೀದಿಸಿ ಈ ಹಬ್ಬಗಳ ಋತುವಿನ ಸಂಭ್ರಮವನ್ನು ಮುಳಿಯದೊಂದಿಗೆ ಸಂಭ್ರಮಿಸಿ. ಮುಳಿಯ ಜುವೆಲ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ನಂಬರ್ 2763 ರುದ್ರಗುಪ್ಪೆ ಕೃಷಿಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ನಾಳೆ ಶುಕ್ರವಾರ ಪೂರ್ವಾಹ್ನ 10:30 ಸಂಘದ ಅಧ್ಯಕ್ಷರಾದ ಕೊಂಗಂಡ ಪಿ ವಾಸು ಮುದ್ದಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ. ಮಾನ್ಯ ಸದಸ್ಯರೆಲ್ಲ ಬಂದು ಸಹಕರಿಸುವಂತೆ ಉಪಾಧ್ಯಕ್ಷರು, ಆಡಳಿತ ಮಂಡಳಿಯವರು, ಕಾರ್ಯನಿರ್ವಹಣಾಧಿಕಾರಿಯವರು ಸಂಘದ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ನಿಧನ ಸುದ್ದಿ. ಮಾಣಿಪಂಡ ಎ ಜೋಯಪ್ಪ ಜೋಯಾ ಎಂಗ ಇಂದು ಬೆಂಗಳೂರಿನ ಮರಣಪಟ್ಟಿದ್ದು 78 ವಯತ್ರ, ರಿಟೈರ್ಡ್ ರೆವಿನ್ಯೂ ಇನ್ಸ್ಪೆಕ್ಟರ್. ಮಾಣಿಪಂಡ ಎ ಜೋಯಪ್ಪ ಜೋಯಾ ಎಂಗಡ ಆಕಿರಿ ಕಾರ್ಯ ಪೊನ್ನಂಪೇಟೆ ಪಾರ್ವತಿ ಕಾಂಪ್ಲೆಕ್ಸ್ ಎಂಗಡ ಸ್ವಂತ ಮನೆಯಲ್ಲಿ ನಾಳೆ ಮಜ್ಜಂದ್ರ ಮೀದ ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದೇನುಳ ಅಮ್ಮಣಿ ಚಂದ ಪ್ರವೀಣ್ ಚಂಗಪ್ಪ. ಬೋರೆ ಬೋರೆ ಇಲಾಖೆಯ ಅಭಿವೃದ್ಧಿ ಕಾರ್ಯಕ್ಕೆ ಬೋಂಡಿಯನ ಭೂಮಿನ ಆದ್ಯತೆ ಪೋಲೆ ಕೊಡ್ಕೊಂಡು ತಾಲೂಕರ ತಹಶೀಲ್ದಾರ ಹೆಂಗಕ್ಕೆ